ಉಪಯೋಗ ಆಗೋದಿಲ್ಲ. ಈಗ ಕೆಲವೊಂದು ಈ ಔಷಧಿಯ ಬಾಟಲ್ಗಳಲ್ಲಿ ಅಥವಾ ಡಬ್ಬಗಳಲ್ಲಿ ಬೇರೆ ಬೇರೆ ಸಿಂಬಲ್ ಇರುವುದನ್ನು ನಾವು ನೋಡ್ತೀವಿ. ಕೆಂಪು ಬಣ್ಣದಲ್ಲಿರ್ತವೆ, ಕೆಲವು ಹಸಿರು ಬಣ್ಣದಲ್ಲಿರ್ತದೆ, ನೀಲಿ ಬಣ್ಣದಲ್ಲಿರ್ತದೆ, ಹಳದಿ ಬಣ್ಣದಲ್ಲಿರ್ತದೆ. ಇದರ ಬಗ್ಗೆ ಹೇಳಿ, ಇದರ ಒಂದು ವಿಶೇಷತೆ ಏನು, ಅದನ್ನು ಹೇಗೆ ಅರ್ಥೈಸಿಕೊಳ್ಳುವಂಥದ್ದು ಅಂತ. ಈಗ ಬಾಟಲಿ ಮೇಲೆ ಕೆಂಪು ಬಣ್ಣದ ಗುರುತು ಮತ್ತು ಹಸಿರು ಬಣ್ಣದ ಗುರುತು, ಹೀಗೆ ಬೇರೆ ಬೇರೆ ಹಳದಿ ಬಣ್ಣದ ಗುರುತು, ಬೇರೆ ಬೇರೆ ಬಣ್ಣದ ಗುರುತುಗಳಿರ್ತವೆ. ಈಗ ಕೆಂಪು ಅಂತ ನಾವು ಹೇಳಿದ್ರೆ ಅತಿ ವಿಷಯುಕ್ತವಾದ ಕ್ರಿಮಿನಾಶಕ ಅಥವಾ ಕೀಟನಾಶಕ. ಸೊ ಇವನ್ನ ಬಳಸಬೇಕಾದ್ರೆ ನಾವು ಬಹಳ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಹೇಳಬೇಕಂದ್ರೆ ಈಗ ಕೈಗವಸುಗಳು ಮತ್ತು ಹ್ಯಾಂಡ್ ಗ್ಲೌಸ್ ಅಂತ ಏನು ಹೇಳ್ತೀವಿ, ಹ್ಯಾಂಡ್ ಗ್ಲೌಸ್ ಯೂಸ್ ಉಪಯೋಗ ಮಾಡಬೇಕು, ಮತ್ತು ಮಾಸ್ಕ್ ಯೂಸ್ ಮಾಡಬೇಕು. ಸೊ ಹೀಗೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಮಾಡಬೇಕಾಗ್ತದೆ. ಮತ್ತು ಮನೆಯಲ್ಲಿ ದ್ರಾವಣಗಳನ್ನು ತಯಾರಿಸಬಾರ್ದು, ಮನೆಯಿಂದ ಹೊರಗಡೆ ಸೊಲ್ಯೂಷನ್ನ ಪ್ರಿಪೇರ್ ಮಾಡಬೇಕು. ಮತ್ತು ಬಾಟಲಿಗಳನ್ನು ತೆಗೆಯಕ್ಕೆ ಅದಕ್ಕೆ ಅಂತ ಇಟ್ಟಿರ್ತಕ್ಕಂಥ ಚಾಕು ಅಥವಾ ಇನ್ನಿತರ ಸಾಮಗ್ರಿಗಳನ್ನು ಉಪಯೋಗಿಸಬೇಕು. ಆ ಚಾಕುನು ಬೇರೆ ಕೆಲಸಕ್ಕೆ ಉಪಯೋಗಿಸಬಾರ್ದು. ಈಗ ಆ ಖಾಲಿ ಬಾಟಲ್ಗಳನ್ನು ನಾವು ಬೇರೆ ಕೆಲಸಕ್ಕೆ ಉಪಯೋಗಿಸಬಾರ್ದು, ಮತ್ತು ಈ ಔಷಧವನ್ನು ಬೇರೆ ಖಾಲಿ ಡಬ್ಬಗಳಿಗೆ ವರ್ಗಾಯಿಸಬಾರ್ದು. ಬಳಸಿದಂತಹ ಖಾಲಿ ಡಬ್ಬಗಳನ್ನು ಮಣ್ಣಲ್ಲಿ ಹಾಕಬೇಕು ಅಥವಾ ಬೇರೆ ಕಡೆ ಮಕ್ಕಳಿಗೆ ಯಾರಿಗೂ ಕೈಗೆಟುಕುವ ಜಾಗದಲ್ಲಿ ಇಡಬಾರ್ದು. ಈಗ ಕೈಚಾಲಿತ ಯಂತ್ರಗಳ ಹಾಗೆ ಇತ್ತೀಚೆಗೆ ಈ ಪವರ್ ಆಪರೇಟೆಡ್ ಅಂತ ಹೇಳ್ತೀವಿ ಅಥವಾ ಎಂಜಿನ್ ಚಾಲಿತ ಸ್ಪ್ರೇಯರ್ಗಳು ಕೂಡ ಬರ್ತಾ ಇವೆ. ಇವುಗಳ ಒಂದು ಖರೀದಿ ಸಂದರ್ಭದಲ್ಲಿ ಮತ್ತು ಉಪಯೋಗಿಸುವ ಸಂದರ್ಭದಲ್ಲಿ ಏನೇನು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು? ಈಗ ನೋಡಿ ಸರ್, ಈಗ ಪವರ್ ಸ್ಪ್ರೇಯರ್ ಮತ್ತು ಮಾನವ ಚಾಲಿತ ಅಂದರೆ ಹ್ಯಾಂಡ್ ಸ್ಪ್ರೇಯರ್ಸ್ ಅಂತ ಏನು ಹೇಳ್ತೀವಿ, ಇವೆರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಉಂಟು. ಅಂದರೆ ಈ ಪವರ್ ಸ್ಪ್ರೇಯರ್ ಅಥವಾ ಡಸ್ಟರ್ ಉಪಯೋಗಿಸುವ ಮುಂಚೆ ಅವುಗಳ ಬಗ್ಗೆ ಸೂಕ್ತ ತರಬೇತಿಯನ್ನು ನಾವು ಅವ್ರನ್ನ ನಡೆಸುವವರಿಗೆ ಮೊದಲು ಕೊಟ್ಟು ಆಮೇಲೆ ಈ ಕೆಲಸಕ್ಕೆ ಬಿಡಬೇಕು. ಈ ಯಂತ್ರಗಳಲ್ಲಿ ಏನಾದರೂ ದೋಷ ಅಥವಾ ತೊಂದರೆ ಕಂಡು ಬಂದಲ್ಲಿ ಅವುಗಳನ್ನು ನಿಲ್ಲಿಸಿ ರಿಪೇರಿ ಮಾಡಬೇಕು. ಯಾವುದೇ ಯಂತ್ರೋಪಕರಣಗಳಾಗಲಿ ಸಿಂಪರಣ ಮಿಶ್ರವನ್ನು ತಯಾರಿಸುವುದನ್ನು ಮನೆಯಿಂದ ಹೊರಗಡೆ ಮಾಡಬೇಕು. ಮತ್ತು ಇಲ್ಲಿ ಕೆಲವೊಂದು ನಾವು ಮೂವಿಂಗ್ ಪಾರ್ಟ್ಸ್ ಅಂತ ಏನು ಹೇಳ್ತೀವಿ, ಬೆಲ್ಟು ಅಥವಾ ಗೇರ್ ಆಗಿರ್ಬೋದು. ಸೊ ಅದು ಔಷಧಿ ಸಿಂಪರಣೆ ವೇಳೆ ಏನಾದರೂ ತೊಂದರೆ ಬಂದರೆ ನಮ್ಮ ರೈತರು ಏನು ಮಾಡ್ತಾರೆ, ಸಡನ್ ಆಗಿ ಹಂಗೆ ಬೇರೆಯವ್ರ ಸಹಾಯ ತಗೊಂಡು ಅದನ್ನು ರಿಪೇರಿ ಮಾಡಕ್ಕೆ ಹೋಗ್ತಾರೆ. ಆ ಥರ ಕೆಲಸ ಕಾರ್ಯಗಳನ್ನು ಆ ಥರ ಪದ್ಧತಿಯನ್ನು ರೂಢಿಸ್ಕೋಬಾರ್ದು. ಅಂದ್ರೆ ಈಗ ಈ ಸಸ್ಯ ಸಂರಕ್ಷಣಾ ಕೆಲಸವನ್ನ ದಿನದಲ್ಲಿ ಯಾವಾಗ ಬೇಕಿದ್ರೂ ಮಾಡಬಹುದು ಅಥವಾ ನಿರ್ದಿಷ್ಟವಾಗಿ ಏನಾದರೂ ಸಮಯ ಅಂತ ಇದೆಯಾ? ನೋಡಿ, ಈಗ ಸಸ್ಯ ಸಂರಕ್ಷಣೆ ಔಷಧಿ ಹೊಡೆಯೋದನ್ನು ಆದಷ್ಟು ನಾವು ಬೆಳಗ್ಗೆ ಅಥವಾ ಸಂಜೆ ಮಾಡಬೇಕು. ಮಧ್ಯಾಹ್ನ ಮಾಡದಿದ್ರೆ ಒಳ್ಳೆಯದು. ಒಂದು ಮಾಡುವವರಿಗೂ ಕೂಡ ಕಾರ್ಮಿಕರಿಗೂ ಕೂಡ ಒಂದು ಆಯಸ್ಸು ಜಾಸ್ತಿ ಆಗುತ್ತೆ, ಪರಿಶ್ರಮ ಹೆಚ್ಚಾಗುತ್ತೆ, ಮತ್ತು ಆ ಬಿಸಿಲಿಗೆ ಒಂದು ಅದು ಆವಿಯಾಗುವ ಒಂದು ಪ್ರಮಾಣವು ಜಾಸ್ತಿ ಆಗಿರ್ತದೆ. ಮತ್ತು ಗಾಳಿ ಎದುರುಗಡೆ ಹೊಡಿಬಾರ್ದು, ಇವುಗಳಿಂದ ಬಹಳ ಹಾನಿಯನ್ನು ಅನುಭವಿಸ್ಬೇಕಾಗ್ತದೆ. ಜೊತೆಗೆ ಸುಮ್ಮನೆ ಔಷಧಿ ಹಾಳಾಗೋದನ್ನು ನಾವು ತಪ್ಪಿಸ್ಬೋದು. ಔಷಧಿ ಹೊಡೆಯುವಾಗ ಬೀಡಿ ಸಿಗರೆಟ್ ಸೇದೋದಾಗಲಿ ಅಥವಾ ಏನಾದರೂ ತಿನ್ನುವುದು, ಕುಡಿಯುವುದು, ಎಲೆ ಅಡಿಕೆ ಜಿಗುವುದು, ಇದನ್ನು ಸಾಧಾರಣ ನಮ್ಮ ರೈತರು ಮಾಡ್ತಾ ಇರ್ತಾರೆ. ಸೊ ಈ ಥರ ಪದ್ಧತಿಯನ್ನು ಅಳವಡಿಸ್ಕೋಬಾರ್ದು. ಕುಡಿಯುವುದಾಗಲಿ ಅಥವಾ ಏನಾದರೂ ತಿನ್ನಬೇಕಾದಲ್ಲಿ ಎಲ್ಲ ಕೈ ಕಾಲುಗಳನ್ನು ಸ್ವಚ್ಛವಾಗಿ ಸೋಪಿಂದ ತೊಳೆದುಕೊಂಡು ಆದರೆ ಸ್ನಾನ ಮಾಡಿ ನಂತರ ತೆಗೆದುಕೊಳ್ಳಿದ್ರೆ ಉತ್ತಮ. ಈಗ ಕುಡಿಯುವ ನೀರಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಮತ್ತೆ ಒಂದು ಸಾರಿ ಸಿಂಪರಣೆ ಮಾಡಿದ ನಂತರ ಕೃಷಿ ಯಂತ್ರೋಪಕರಣಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಎನ್ನುವಂತಹ ವಿಚಾರ, ಇದಕ್ಕಾಗಿ ಆ ನೀರಿನ ಮೂಲವನ್ನು ಹುಡುಕಬೇಕಾಗ್ತದೆ. ಎಲ್ಲಿ ಯಾವ ನೀರನ್ನು ಉಪಯೋಗಿಸೋದು, ಹೇಗೆ ಬಳಕೆ ಮಾಡುವಂತಹದ್ದು? ಸಾಧಾರಣ ನಮ್ಮ ರೈತರು ಹೊಲ ಗದ್ದೆಗಳಲ್ಲಿ ಅಥವಾ ಬಾವಿ ಕಾಲುವೆಗಳಲ್ಲಿ ಈ ಯಂತ್ರೋಪಕರಣಗಳನ್ನು ತೊಳೆದು ಬಿಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನೀರು ಕಲುಷಿತವಾಗುತ್ತದೆ, ಮತ್ತೆ ಬೇರೆ ಕೆಲಸಗಳ ಕಾರ್ಯಗಳಿಗೆ ಉಪಯೋಗ ಮಾಡೋಕ್ಕಾಗಲ್ಲ. ಉಪಯೋಗ ಮಾಡಿದ್ರೂ ಬಹಳಷ್ಟು ಹಾನಿಗಳಾಗ್ತವೆ. ಸೊ ಇದನ್ನ ಈ ಪದ್ಧತಿಯನ್ನು ರೈತರು ಸೂಕ್ಷ್ಮವಾಗಿ ಗಮನಿಸಿ ನೀರನ್ನು ಈ ಮೂಲಗಳಿಂದ ತೆಗೆದುಕೊಂಡು ಬಂದು ದೂರದಲ್ಲಿ ಯಂತ್ರೋಪಕರಣಗಳನ್ನು ಸ್ವಚ್ಛ ಮಾಡಬೇಕು. ಪ್ರತಿನಿತ್ಯ ಕೆಲಸ ಆದ ಮೇಲೆ ಸ್ವಚ್ಛ ಮಾಡುವುದು ಬಹಳ ಮುಖ್ಯವಾದ ಕೆಲಸ. ಇದನ್ನು ಹೆಚ್ಚಿನ ಜನರು ಮಾಡೋದಿಲ್ಲ. ಔಷಧಿ ಸಿಂಪರಣೆ ಮಾಡ್ತಾರೆ, ಸಂಜೆ ತಂದು ಮನೆಗಿಟ್ಬಿಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಸ್ಪ್ರೇಯರ್ ಆಗಲಿ ಅಥವಾ ಡಸ್ಟರ್ ಆಗಲಿ ಬಹಳ ದಿನಗಳ ಕಾಲ ಅವು ಅಂದರೆ ಡ್ಯೂರೇಬಲ್ ಇರಲ್ಲ, ಬಳಕೆ ಬರೋದಿಲ್ಲ. ಸೊ ಹಾಗಾಗಿ ಸ್ವಚ್ಛತೆ ಎನ್ನುವುದು ಬಹಳ ಮುಖ್ಯವಾದ ಕೆಲಸ. ಇನ್ನು ದಿನನಿತ್ಯ ಸಂರಕ್ಷಣೆ ಬಗ್ಗೆ ಹೇಳಬೇಕಾದ್ರೆ ಡೈಲಿ ಮೇಂಟೆನೆನ್ಸ್ ಅಂತ ಏನು ಹೇಳ್ತೀವಿ, ಔಷಧಿ ಸಿಂಪರಣೆ ಆದ ತಕ್ಷಣ ನಾವು ಸ್ಪ್ರೇಯರ್ನಂದು ಶುದ್ಧ ನೀರಿನಿಂದ ಸ್ವಚ್ಛಗೊಳಿಸಬೇಕು. ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ಸ್ವಚ್ಛಗೊಳಿಸಬೇಕು. ಆದಷ್ಟು ಶುದ್ಧ ನೀರಿನನ್ನು ತುಂಬಿ 3 ನಿಮಿಷಗಳ ಕಾಲ ಸಿಂಪರಣೆ ಮಾಡಿದರೆ ಟ್ಯಾಂಕ್ನಲ್ಲಿ ಇರೋದು ಮತ್ತು ಪೈಪ್ನಲ್ಲಿರೋದು, ನಾಜಲ್ನಲ್ಲಿರೋದು ಎಲ್ಲ ಔಷಧಿ ಹೊರಗಡೆ ಬರುತ್ತೆ. ಸೊ ಮತ್ತು ಎರಡನೆಯದಾಗಿ, ಯಾವುದಾದ್ರೂ ನಟ್ಟು ಅಥವಾ ಬೋಲ್ಟು ಸ್ಕ್ರೂ ಲೂಸ್ ಆಗಿದ್ರೆ, ಸಟಿಲವಾಗಿದ್ದರೆ ಅದನ್ನು ಗಮನಿಸಿ

ಸಿದ್ದೇಶ್ವರ.